ಇದುವರೆಗೂ 24 ಮಾತ್ರ ಎಕ್ಕತಾಳದಲ್ಲಿ ಕರಡಿ ಮಜಲು ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಿ ರನ್ನ ಬೆಳಗಲಿಯ ಮಹಾದೇವಪ್ಪ ಗಿರಿಮಲ್ಲಪ್ಪ ಮೂರ್ನಾಳ್ ಹಾಗೂ ಸಂಗಡಿಗರಿಂದ ಕರಡಿ ಮಜಲು. ಈಗ ಕೇಳಿ 12 ಮಾತ್ರ ರೂಪತಾಳ.